ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೆ ನಾಶಕ, ಊರ್ನಾಗೆ ಎಷ್ಟ್ ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡ್ಬೇಕು. ಹೌದಾ ಅಶಕ್ಕ? ನಮ್ಮ ಅತ್ತೆಯವ್ರಿಗೆ ಶುಗರ್ ವಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ವಾ? ತುಂಬಾ ಕೆಲ್ಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಬೇಸಿಗೆ ಹಂಗಾಮಿನಲ್ಲಿ ದ್ವಿದಳ ಧಾನ್ಯ ಬೆಳೆಗಳ ಸಮಗ್ರ ನಿರ್ವಹಣೆ, ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಅತೀಕುರ್ ರೆಹಮಾನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಅತೀಕುರ್ ರೆಹಮಾನ್ ಅವರೇ. ನಮಸ್ಕಾರ ಸರ್. ನಾವು ಬೇಸಿಗೆಯಲ್ಲಿ ನೀರಾವರಿ ಆಶ್ರಯದಲ್ಲಿ ಹಲವಾರು ಬೆಳೆಗಳನ್ನು ಬೆಳ್ಕೊಳ್ತೀವಿ. ಮುಖ್ಯವಾಗಿ ತಾವು ಬೇಸಾಯ ತಜ್ಞರು ಏನು ಹೇಳ್ತಾ ಇರ್ತೀರ ಅಂದರೆ, 1 ಎಕರೆ ಭತ್ತವನ್ನು ಬೆಳೆಯೋದ್ರ ಬದಲಾಗಿ ಅದಕ್ಕಿಂತ 2.5-3 ಪಟ್ಟು ಕಡಿಮೆ ನೀರನ್ನು ಬಳಸ್ಕೊಂಡು ಬೆಳೆಯುವಂಥ ಬೆಳೆಗಳನ್ನು ಬೆಳೀರಿ ಅಂತ ಸಾಮಾನ್ಯವಾಗಿ ರೈತ ಬಾಂಧವರಿಗೆ ಹೇಳ್ತಾ ಇರ್ತಾರೆ. ಹೌದು. ಅಂಥ ಸಂದರ್ಭದಲ್ಲಿ ನಮ್ಮ ದ್ವಿದಳ ಧಾನ್ಯದ ಬೆಳೆಗಳಿಗೆ ಇವತ್ತು ಸಾಕಷ್ಟು ಬೇಡಿಕೆ ಇದೆ, ನಮ್ಮ ದ್ವಿದಳ ಧಾನ್ಯದ ಒಂದು ಕಾಳುಗಳಿಗೆ. ಅಂಥ ಸಂದರ್ಭದಲ್ಲಿ ಈ ಬೇಸಿಗೆನಲ್ಲಿ ನಮ್ಮ ರೈತ ಬಾಂಧವರು ಯಾವ್ಯಾವ ದ್ವಿದಳ ಧಾನ್ಯದ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಬೇಸಿಗೆನಲ್ಲಿ ಯಾವೆಲ್ಲ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳ್ಕೋಬಹುದು ಅಂತೀರಿ? ಹೆಸರು, ಉದ್ದು, ಅಲಸಂದೆ, ಅವರೆ, ಇದು ಮುಖ್ಯವಾಗಿ ಹಿಂಗಾರು ಮತ್ತೆ ಬೇಸಿಗೆಯಲ್ಲಿ ಬೆಳೆಯುವಂತಹ ಬೆಳೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ತರಕಾರಿ ಸೋಯಾಬೀನ್ ಅಂತ ಒಂದು ತಳಿ ಬಂದಿದೆ. ಸೊ ಇದನ್ನು ಸಹ ನಾವು ಈ ತೊಗರಿ ಮತ್ತೆ ಅವರೆ ತರ ಕಾಯಿಯಾಗಿ ಬಳಸೋದ್ರಿಂದ ತುಂಬಾ ರುಚಿಕರವಾದ ಮತ್ತೆ ಹೆಚ್ಚು ಪ್ರೋಟೀನ್ ಯುಕ್ತ ಒಂದು ಆಹಾರ ಇರೋದ್ರಿಂದ ಇದನ್ನ ನಾವು ಬೆಳಿಬೇಕಾಗುತ್ತೆ. ಬಿತ್ತನೆ ಮಾಡೋದಕ್ಕೆ ಭೂಮಿಯನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ? ಈ ಕಾಳುಗಳು ಸ್ವಲ್ಪ ಸಣ್ಣವು ಇರೋದ್ರಿಂದ ಆದಷ್ಟು ಮಣ್ಣು ಪುಡಿ ಪುಡಿಯಾಗಿರುವಷ್ಟು ಅನುಕೂಲ. ಯಾಕಂತ ಹೇಳಿದ್ರೆ ಈಗ ಒಮ್ಮೆ ನಾವು ಬಿತ್ತನೆ ಮಾಡಿದಾಗ ನೀರು ಸರಿಯಾಗಿ ಬೀಜಕ್ಕೆ ಸಿಕ್ಕಬೇಕು, ಬೀಜ ದಪ್ಪ ಆಗಿ ನಂತರ ಈ ಮೊಳಕೆ ಕ್ರಿಯೆ ನಡೆಯುತ್ತೆ. ಸೊ ಹಾಗಾಗಿ ಆದಷ್ಟು ಈ ಬಿತ್ತನೆ ಬೀಜಗಳು ಮೇಲೆ ಇರಬೇಕಾಗುತ್ತೆ. ಸುಲಭವಾಗಿ ಈ ಸೂಕ್ಷ್ಮವಾದ ಬೇರು ಮತ್ತೆ ಕಾಂಡ ಮೇಲೆ ಹೊರಗಡೆ ಏನ್ ಸಸಿ ಬರುತ್ತೋ ಅದಕ್ಕೆ ತೊಂದರೆ ಆಗದ ಹಾಗೆ ಬರೋ ಹಾಗೆ ಮಾಡೋದ್ರಿಂದ ಒಮ್ಮೆ ಆಳವಾದ ಉಳುಮೆ ಮಾಡಿ ನಂತರ ಒಂದು 2 ಸಲ ಲಘುವಾಗಿ ಉಳುಮೆ ಮಾಡಿಕೊಂಡು ಮಣ್ಣು ಒಂದು ಹದಕ್ಕೆ ಬರೋ ಹಾಗೆ ಮಾಡೋದು ತುಂಬಾ ಮುಖ್ಯ. ಈ ತರ ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅಂದ್ರೆ ಸಾಕಷ್ಟು ಸಾವಯವ ಗೊಬ್ಬರವನ್ನು ಹಾಕೋಬೇಕಾಗತ್ತೆ. ಹೌದು, ಯಾಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಸಾವಯವ ಅಂಶನೇ ಬಹಳ ಮುಖ್ಯವಾಗಿರುತ್ತೆ. ಭೂಮಿ ತಯಾರಾಯ್ತು, ಬಿತ್ತನೆ ಹೇಗೆ ಮಾಡೋದು? ಹೌದು, ನಾವು ಬಿತ್ತನೆ ಮಾಡೋದಕ್ಕೆ ಒಂದು ವಿಧಾನ ಪಾಲಿಸ್ತೀವಿ. ಅದರ ಉದ್ದೇಶ ಏನಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಸಿಗಳು ಇರಬೇಕು. ಹೌದು, ಅಂದ್ರೆ ಸಸ್ಯ ಸಂಖ್ಯೆ ಇಷ್ಟಿದ್ರೆ ಒಂದು ಉತ್ತಮ ಇಳುವರಿ ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನ ನಾವು ಹೇಗೆ ನಿರ್ಧರಿಸ್ತೀವಿ ಅಂತ ಹೇಳಿದ್ರೆ, ನಾವು ಈ ಬೆಳೆ ಎಷ್ಟು ಅಗಲಿಕ್ಕೆ ಹರಡ್ಕೊಳ್ಳುತ್ತೆ ಅನ್ನೋದ್ರ ಒಂದು, ಅದ್ರ ಜೊತೆಗೆ ಸಮಯ. ನಾವು ಬೇಗ ಹಾಕಿದಾಗ ಜಾಸ್ತಿ ಸಮಯ ಸಿಗೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ, ಆಗ ನಾವು ಅದರ ಅಂತರ ಏನಿದೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಜೊತೆಗೆ ಮಣ್ಣು ಫಲವತ್ತತೆ ಇದ್ದಷ್ಟು ಸ್ವಲ್ಪ ಹತ್ತಿರ ಕೊಟ್ಟರು ಗಿಡಗಳು ಚೆನ್ನಾಗಿ ಬೆಳೀತವೆ. ಸೊ ಇವೆಲ್ಲ ನೋಡಿ ಈ ಗಿಡಗಳ ಸಂಖ್ಯೆ ಒಂದು ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ ಅಂತರವನ್ನ ನಿರ್ಧಾರ ಮಾಡಲಾಗುತ್ತೆ. ಸೊ ಈಗ ನಾವು ಹೆಸರು ಉದ್ದು ತಳಿಗಳಿಗೆ ನೋಡಿದ್ರೆ ಒಂದು ಉತ್ತಮ ಇಳುವರಿ ಪಡೆಯೋದಕ್ಕೋಸ್ಕರ ನಮಗೆ ಒಂದು 333,000 ಸಸಿಗಳು ಬೇಕಾಗುತ್ತೆ. ಎಷ್ಟಕ್ಕೆ ಅದು? ಹೆಕ್ಟೇರ್ಗೆ? ಒಂದು ಹೆಕ್ಟೇರ್ಗೆ. ಸೊ ಅದನ್ನ ನಾವು ಬೆಳೆಯೋದಕ್ಕೋಸ್ಕರ ಅದ್ರ ಜೊತೆಗೆ ಮಣ್ಣಿನಲ್ಲಿ ತೇವಾಂಶ, ಕೀಟ, ರೋಗ ಬಾಧೆ ಇದರಲ್ಲಿ ಸ್ವಲ್ಪ ಗಿಡಗಳು ಹೋದ್ರೂ ಇಷ್ಟಂತೂ ಸಸ್ಯ ಸಂಖ್ಯೆ ಕಾಪಾಡೋದಕ್ಕೋಸ್ಕರ ಒಂದು 6-8 kg ಅಷ್ಟು ಬಿತ್ತನೆ ಬೀಜ ಬಳಸಿ ಅದನ್ನ ನಾವು 1 ಅಡಿ ಸಾಲಿನಲ್ಲಿ ಒಂದು 4 ಇಂಚ್ಗೆ ಒಂದು 2-2 ಬೀಜ ಬೀಳೋ ಹಾಗೆ ಊರ್ಬೇಕಾಗತ್ತೆ, ಬಿತ್ತನೆ ಮಾಡಬೇಕಾಗುತ್ತೆ. ಅಂದ್ರೆ ಕೈಯಿಂದ ಆದ್ರೂ ಮಾಡಬಹುದು ಅಥವಾ ಕೂರ್ಗೆಯಿಂದ ಮಾಡಬಹುದು. ಕೂರ್ಗೆಯಿಂದ ಮಾಡೋದು ತುಂಬಾ ಅನುಕೂಲ, ಯಾಕಂತ ಹೇಳಿದ್ರೆ ಇದನ್ನ ನಾವು ಆದಷ್ಟು ಕಡಿಮೆ ಆಳುಗಳನ್ನ ಬಳಸ್ಕೊಂಡು ನಿರ್ದಿಷ್ಟ ಅಂತರ ಒಂದು ಏನು ಮೇಂಟೈನ್ ಮಾಡೋದಾಗ್ಲಿ, ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಂಯುಕ್ತ ಕೂರ್ಗೆ ಬಂದಿದೆ. ಸೊ ಇದರಲ್ಲಿ ನಾವು ಒಂದೇ ಸಲಕ್ಕೆ ಗೊಬ್ಬರ ಮತ್ತೆ ಬಿತ್ತನೆ ಬೀಜ ಎರಡನ್ನ ಬಿತ್ತನೆ ಮಾಡಬಹುದು. ಆಗ ಗಿಡದ ಬೆಳವಣಿಗೆ ಸದೃಢವಾಗಿ ಆಗುತ್ತೆ. ಸೊ ಹಾಗಾಗಿ ನಮಗೆ ನಿರ್ದಿಷ್ಟ ಒಂದು ಸಸ್ಯ ಸಂಖ್ಯೆ ಕಾಪಾಡಲು ಈ ಬಿತ್ತನೆ ಬೀಜದ ಪ್ರಮಾಣ ಮತ್ತು ಬಿತ್ತನೆ ಅಂತರ ಪಾಲಿಸಬಹುದು. ಇದು ಹೆಸರು ಉದ್ದಗಾದ್ರೆ ಈ ಅಲಸಂದೆ ಅವರೆ ಮತ್ತು ತರಕಾರಿ ಅವರೆ ಏನಿದೆ ಇದು ಗಿಡಗಳು ಸ್ವಲ್ಪ ಸೊಂಪಾಗಿ ದೊಡ್ಡದಾಗಿ ಬೆಳೆಯೋದ್ರಿಂದ ಇದಕ್ಕೆ ಅಂತರನೂ ಹೆಚ್ಚು ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಾವು 1 ಅಡಿ ಬದಲಾಗಿ 1.5 ಅಡಿ ಅಂತರ ಕೊಟ್ಟು ಒಂದು 4 ಇಂಚ್ ಗಿಡದಿಂದ ಗಿಡಕ್ಕೆ ಒಂದು ಜಾಗ ಬಿಟ್ಟು ಬಿತ್ತನೆ ಮಾಡಿದ್ರೆ ತುಂಬಾ ಅನುಕೂಲಕರ. ಇನ್ನ ಪೋಷಕಾಂಶಗಳ ನಿರ್ವಹಣೆನೂ ಕೂಡ ಬಹಳ ಮುಖ್ಯವಾಗುತ್ತೆ. ದ್ವಿದಳ ಧಾನ್ಯದ ಬೆಳೆಗಳಿಗೆ ನಾವು ಬಿತ್ತನೆಗಿಂತ ಮುಂಚೆನೆ ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ, ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಈ ದ್ವಿದಳ ಧಾನ್ಯಗಳಿಗೆ ಕೊಡುವಂತಹ ಗೊಬ್ಬರದ ಪ್ರಮಾಣ ಕೊಂಚ ಕಡಿಮೆನೆ. ಹೌದು, ಏಕದಳ ಧಾನ್ಯಕ್ಕೆ ಹೋಲಿಸಿದಾಗ. ಅದ್ರ ಜೊತೆಗೆ ನಾವು ಇಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗಿರೋದು ಸಾವಯವ ಅಂಶಕ್ಕೆ. ಹಂಗಾಗಿ ನಾವು ಈ ಪೋಷಕಾಂಶ ನಿರ್ವಹಣೆ ಆದಷ್ಟು ಸಮಗ್ರ ರೀತಿಯಲ್ಲಿ ಮಾಡೋದು ತುಂಬಾ ಅನುಕೂಲಕರ ಅಥವಾ ಮುಖ್ಯ ಅಂತಾನೆ ಹೇಳ್ಬೋದು. ಸೊ ಇದು ಮೊದಲನೇದಾಗಿ ನಾವು ಸೂಕ್ಷ್ಮ ಜೀವಿಗಳ ಜೊತೆಗೆ ಇವು ಒಡನಾಟ ಇದ್ದು ಸಾರ್ವಜನಿಕ ಸ್ಥಿರೀಕರಣ ಮಾಡೋದ್ರಿಂದ ಬಿತ್ತನೆಗೆ ಒಂದು 2-3 ವಾರ ಮೊದಲೇನೆ ನಾವು 1 ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಬಳಸ್ಬೋದು, ಅಥವಾ 1.5 ಟನ್ನಷ್ಟು ಎರೆಹುಳು ಗೊಬ್ಬರನು ಬಳಸಬಹುದು. ಒಟ್ಟಿನಲ್ಲಿ ಇಲ್ಲಿ ಸಾವಯವ ರೂಪದ ಒಂದು ಮಣ್ಣಿಗೆ ಸೇರ್ಬೇಕಾಗುತ್ತೆ. ಸೊ ಅದು ಸೂಕ್ಷ್ಮ ಜೀವಿಗಳು ಬದುಕಿರೋದಕ್ಕೋಸ್ಕರ ಮತ್ತೆ ಮಣ್ಣಿನ ಭೌತಿಕ ಗುಣನು ಅದರಿಂದ ಸುಧಾರಣೆ ಆಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಇದು ಮೊದಲನೇದಾಗಿ ನಾವು ಬಿತ್ತನೆಗಿನ 3 ವಾರ ಮುಂಚೆ 3 ಟನ್ ಪ್ರತಿ ಎಕರೆಗೆ ಒಂದು ಸಾವಯವ ಗೊಬ್ಬರ ಕೊಡೋದು. ಅದಾದ ನಂತರ ಬಿತ್ತನೆ ಸಮಯದಲ್ಲಿ ಬೀಜೋಪಚಾರ ಮಾಡಿ ಈ ಸೂಕ್ಷ್ಮ ಜೀವಾಣುಗಳನ್ನ ಮಣ್ಣಿಗೆ ತಲುಪಿಸೋದು. ಅದು 1 ಎಕರೆಗೆ ಏನು ಬಿತ್ತನೆ ಬೀಜ ಬಳಸ್ತೀವಿ ಅದಕ್ಕೆ 200 ಗ್ರಾಂ ಅಷ್ಟು ಸೂಕ್ಷ್ಮ ಜೀವಿ ಗೊಬ್ಬರ ಆದ್ರೆ ಸಾಕಾಗುತ್ತೆ. ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಬಳಸೋದ್ರಿಂದ ಕೇವಲ 200 ಗ್ರಾಂನ ಒಂದು ಸಲ ಬಿತ್ತನೆ ಬೀಜ ಜೊತೆಗೆ ಬೀಜೋಪಚಾರ ಮಾಡಿಬಿಟ್ರೆ ನಮಗೆ ಕೆಲಸ ಅಲ್ಲಿಗೆ ಮುಗಿಯುತ್ತೆ, ಪೋಷಕಾಂಶ ರೋಗ ನಿರ್ವಹಣೆ ಎಲ್ಲ. ಅದ್ರ ಜೊತೆಗೆ ಬೀಜ ಹದ ಮಾಡೋದು ಮೊದಲು ಮಾಡಿಕೊಂಡು ಆಮೇಲೆ ಇದೆಲ್ಲ ಉಪಚಾರ ಮಾಡ್ಕೋಬಹುದು. ನಂತರ ಪೋಷಕಾಂಶಗಳು ಕೊಡಬೇಕು. ಅದು ಯಾವಾಗ್ಲೂ ನಾವು ಮಣ್ಣು ಫಲವತ್ತತೆ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಮಣ್ಣು ಫಲವತ್ತಾಗಿದೆ ಅಂದ್ರೆ ಹೆಚ್ಚು ಕೊಡೋದ್ರಲ್ಲಿ ಅರ್ಥ ಇಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ. ಹಂಗಾಗಿ ಕೆಲವೊಮ್ಮೆ ಏನಾಗುತ್ತೆ, ಫಲವತ್ತತೆ ಕಡಿಮೆ ಇದ್ದಾಗ್ಲೂ ನಾವು ಕಡಿಮೆ ಗೊಬ್ಬರ ಕೊಟ್ರೆ ಬೆಳವಣಿಗೆ ಸರಿ ಆಗಲ್ಲ, ಇಳುವರಿ ಬರಲ್ಲ. ಹಂಗಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಇದು ಹೆಸರು ಉದ್ದು ಬೆಳೆಗಳಿಗೆ ಒಂದು ನೀರಾವರಿ ಬೆಳೆಗೆ ನಾವು 1 ಎಕರೆಗೆ ನೋಡಿದ್ರೆ 10 ಕೆಜಿಯಷ್ಟು ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿಯಷ್ಟು ಪೊಟ್ಯಾಶ್ ಬೇಕಾಗುತ್ತೆ. ಅದ್ರ ಜೊತೆಗೆ ಈಗ ಅಲಸಂದೆ ಅವರೇ ಸ್ವಲ್ಪ ಚೆನ್ನಾಗಿ ಬೆಳೆ ಇರೋದ್ರಿಂದ ಇದಕ್ಕೆ ನಾವು 10-12 ಕಿಲೋಗ್ರಾಂ ಸಾರಜನಕ, ಒಂದು 30 ಕಿಲೋಗ್ರಾಂ ರಂಜಕ ಮತ್ತೆ 15 ಕಿಲೋಗ್ರಾಂ ಅಷ್ಟು ಪೊಟ್ಯಾಶ್ ನ ಕೊಡಬೇಕಾಗುತ್ತೆ. ರೈತ ಬಂಧುವರು ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಇದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪೋಷಕಾಂಶದ ರೂಪದಲ್ಲಿರುತ್ತೆ. ನಾವು ಬಳಸೋದು ರಸಗೊಬ್ಬರ. ರಸಗೊಬ್ಬರ ಬೇರೆ ಬೇರೆ ರಸಗೊಬ್ಬರಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಈ ಪೋಷಕಾಂಶ ಹೊಂದಿರೋದ್ರಿಂದ ನಾವು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಮಾಡಿ ಬಳಸಬೇಕು. ಉದಾಹರಣೆಗೆ ನಾವು ಯೂರಿಯಾ ಸೂಪರ್ ಪೊಟ್ಯಾಶ್ ಅಂತ ಹೇಳಿದ್ರೆ ಈಗ ಯೂರಿಯಾದಲ್ಲಿ ನಾವು 46% ಸಾರಜನಕ ಇರೋದ್ರಿಂದ ಈಗ 10 kg ಸಾರಜನಕ ಅಂತ ಹೇಳಿದ್ರೆ ನಾವೊಂದು 18-20 kg ಯೂರಿಯಾ ಕೊಡಬೇಕಾಗುತ್ತೆ. ರಂಜಕ SSPಯಲ್ಲಿ ಕೇವಲ 16% ಇರುತ್ತೆ, ಹಂಗಾಗಿ ಅದರ 6 times ನಾವು ಪೋಷಕಾಂಶದ ಪ್ರಮಾಣದಲ್ಲಿ ನೋಡಬೇಕಾಗುತ್ತೆ. ಅಂದ್ರೆ 20 kg ಅಂತ ಹೇಳಿದ್ರೆ 26 times ಅಂದ್ರೆ 120 kg ಅಷ್ಟು ಸೂಪರ್ ಫಾಸ್ಫೇಟ್ ಕೊಡಬೇಕಾಗುತ್ತೆ. ಪೊಟ್ಯಾಶ್ ಅಲ್ಲಿ 60% ಪೊಟ್ಯಾಶ್ ಇರೋದ್ರಿಂದ ನಾವು ಒಂದು 30-35 kg ಪೊಟ್ಯಾಶ್ ಗೊಬ್ಬರ ಕೊಟ್ರೆ ನಮಗೆ ಈ ಬೆಳೆಗೆ ಬೇಕಿರುವಂತಹ ಒಂದು ಪೋಷಕಾಂಶಗಳನ್ನು ಕೊಟ್ಟ ಹಾಗೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನಾವು ಇಲ್ಲಿ ಎಲ್ಲಾ ಪೋಷಕಾಂಶಗಳನ್ನು ಬಿತ್ತನೆ ಸಮಯದಲ್ಲೇ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೆಳೆಗಳಿಗೆ ನಾವು ಸಾರಜನಕ ಮೇಲ್ಗೊಬ್ಬರವಾಗಿ ಕೊಡ್ತೀವಿ ಒಂದ್ ತಿಂಗಳಾದ್ಮೇಲೆ ಆಮೇಲೆ ಹೂ ಬಿಡೋ ಟೈಮಲ್ಲಿ. ಇಲ್ಲಿ ಏನಾಗುತ್ತೆ, ಆತರ ಅವಶ್ಯಕತೆ ಇರೋದಿಲ್ಲ. ನಾವು ಬೀಜೋಪಚಾರದಲ್ಲಿ ಏನು ಸೂಕ್ಷ್ಮ ಜೀವಿಗಳು ಕೊಟ್ಟಿರ್ತೀವೋ ಅವು ಬೇರೆ ಗಂಟುಗಳಲ್ಲಿ ಈ ಸಾರಜನಕ ಸ್ಥಿರೀಕರಣ ಮಾಡ್ತಾ ಬೆಳೆ ಎಲ್ಲಾ ಹಂತಗಳಲ್ಲೂ ಕೊಡುತ್ತೆ. ಹೆಚ್ಚಾಗಿ ಇದು ಹೂವು ಬರೋ ಹಂತ ತನಕ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಅಲ್ಲಿ ತನಕ ಬೆಳೆಯ ಏನು ಆ ಬೇಡಿಕೆ ಇದೆಯೋ ಅದರ ತಕ್ಕನಂಗೆ ಪೋಷಕಾಂಶಗಳನ್ನು ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಈ ರಸಗೊಬ್ಬರಗಳನ್ನ ಮೇಲ್ಗೊಬ್ಬರವಾಗಿ ಕೊಡೋದು ಇದರಲ್ಲಿ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ತರಕಾರಿ ಸೋಯಾ ಅವರಿಗೂ ಇದೆ, ಅವರಿಗೆ ಕೊಟ್ಟಷ್ಟೇ ಕೊಡಬೇಕಾಗತ್ತೆ. ಹೌದು, ಇಷ್ಟು ಪ್ರಮಾಣದ ಒಂದು ಪೋಷಕಾಂಶಗಳನ್ನ ಬೆಳೆಗೆ ಕೊಡ್ಬೇಕಾಗುತ್ತೆ. ಈ ದ್ವಿದಳ ಧಾನ್ಯಗಳಲ್ಲಿ ನಾವು ಇಳುವರಿ ಕಡಿಮೆ ಅಂತ ಹೇಳ್ತೀವಿ, ಯಾಕಂದ್ರೆ ಅದ್ರ ಗುಣ ಅಂತ. ಹೌದು, ಈ ಗುಣ ಹೇಗೆ ಅಂತ ಅಂದ್ರೆ ಈ ಪೋಷಕಾಂಶಗಳು ಮುಖ್ಯವಾಗಿ ಸಾರಜನಕ ಏನಿದೆ ಈ ಬೇರೆ ಗಂಟುಗಳ ಮುಖಾಂತರ ಕೊಡೋದ್ರಿಂದ ಹೂವು ಬಿಟ್ಟ ನಂತರ ಕ್ರಿಯೆ ಕ್ಷೀಣಿಸುತ್ತಾ ಹೋಗುತ್ತೆ. ಅವಾಗ ಈ ಸಾರಜನಕದ ಅಂಶ ಗಿಡಕ್ಕೆ ಸಿಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದನೇ ನಾವು ಹೂವ ಬಿಟ್ಟ ತಕ್ಷಣನೇ ಈ ಎಲೆಗಳೆಲ್ಲ ಹಳದಿಯಾಗಿ ಉದುರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ನಮಗೆ ಕಾಯಿ ಮತ್ತೆ ಕಾಳು ಹಂತದಲ್ಲಿ ಹೆಚ್ಚಿನ ಪೋಷಕಾಂಶ ಅವಶ್ಯಕತೆ ಇರೋ ಸಮಯದಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಏನು ಎಲೆ ಉದುರೋಗೋದ್ರಿಂದ ಕಡಿಮೆ ಆಗೋದ್ರಿಂದ ಪೋಷಕಾಂಶ ಸಿಗೋದು ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದನ್ನ ನಾವು ಇಳುವರಿ ಹೆಚ್ಚು ಮಾಡಬೇಕಾದ ಒಂದು ಪರಿಸ್ಥಿತಿ ಇರೋದ್ರಿಂದ ಒಂದು ಸುಲಭ ವಿಧಾನ ಏನು ಅಂತ ಹೇಳಿದ್ರೆ ಈ ಹೂವು ಬಿಡೋ ಹಂತದಲ್ಲಿ ಎಲೆ ಮೇಲೆ ಈ ಪೋಷಕಾಂಶಗಳನ್ನ ಸಿಂಪಡಣೆ ಮಾಡೋದು. ಯಾವ ಪೋಷಕಾಂಶ ಸಿಂಪಡಣೆ ಮಾಡಬಹುದು, ಯಾವ ಪೋಷಕಾಂಶಗಳು ಅಂತ ನಾವು ನೋಡಿದಾಗ ಮುಖ್ಯವಾಗಿ ಈ ಸಾರಜನಕ ರಂಜಕ ಪೊಟ್ಯಾಶ್ ಇರುವಂತಹ ಮತ್ತೆ ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳಾದ 19-19-19 ಏನ್ ಸಿಗ್ತಾ ಇದೆ ಅದನ್ನ ಇತ್ತೀಚಿನ ದಿನಗಳಲ್ಲಿ 2% 1 liter 20 grams ಅಷ್ಟು ಈ ಪೋಷಕಾಂಶಗಳನ್ನ ಹಾಕಿ ಸಿಂಪಡಣೆ ಮಾಡೋದು. ಇದಕ್ಕಿಂತ ಮುಂಚೆಯಿಂದನೂ ಈ ಎಲೆ ಮೇಲೆ ಸಿಂಪಡಣೆ ನಡೀತಾ ಇದೆ. ಆಗ ನಾವು ಯೂರಿಯಾನೇ 2% ದ್ರಾವಣವನ್ನು ಸಿಂಪಡಣೆ ಮಾಡ್ತಾ ಇದ್ವಿ, ಮುಂದಿನ ದಿನಗಳಲ್ಲಿ DAP ಬಳಸ್ತಾ ಇದ್ವಿ. ಆದ್ರೆ ಇದಕ್ಕೆ ನಾವು ಈ ಕಾಳು ಗಟ್ಟಿಯಾಗೋದಕ್ಕೆ ಜೊತೆಗೆ ಈ ಹುಳುಗಳ ಬಾಧೆ ಏನಿದೆ ಅದು ಪೊಟ್ಯಾಶಂಶ ಇದ್ದಷ್ಟು ಕಡಿಮೆ ಇರುತ್ತೆ. ಯಾಕಂದ್ರೆ ಕೋಶಗಳು ಗಟ್ಟಿ ಆದ್ರಿಂದ ಈ ಹುಳ ಬಾಧೆ ಕಡಿಮೆ ಆಗೋದ್ರಿಂದ ನಾವು ಈ 3 ಪೋಷಕಾಂಶಗಳು ಕೊಡೋದು ಮುಖ್ಯವಾಗಿರೋದ್ರಿಂದ ಇದನ್ನು ಕೊಡ್ಬೋದು. ಮತ್ತೆ ಇನ್ನೊಂದು ಹಂತ ಮುಂದುವರೆದು ಹೋದ್ರೆ ಈ ಹೂವ ಮತ್ತೆ ಕಾಳು ಕಟ್ಟೋದಕ್ಕೆ ನಮಗೆ ಕೆಲವೊಂದಷ್ಟು ಲಘು ಪೋಷಕಾಂಶಗಳನ್ನು ಬೇಕಾಗುತ್ತೆ, ಜಿಂಕ್, ಬೋರಾನ್, ಈ ತರ ಅಂಶಗಳು. ಸೊ ಇವೆಲ್ಲ ನಾವು ಬೆಳೆಗೆ ಪೂರೈಸೋದಕ್ಕೋಸ್ಕರ ನಮ್ಮ ಗುಲ್ಬರ್ಗಾದ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಬೇಳೆಕಾಳು ಬೆಳೆಗಳಿಗೆ ಒಂದು ವಿಶೇಷ ಪೋಷಕಾಂಶಗಳ ಮಿಶ್ರಣ ಅದನ್ನು ಎಲೆ ಸಿಂಪಡಣೆಗೆ ಬಳಸುವಂತದ್ದು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ಪಲ್ಸ್ ಮ್ಯಾಜಿಕ್ ಅಂತ. ಈ ದ್ವಿದಳ ಧಾನ್ಯಗಳಲ್ಲಿ ಒಂದು ಪವಾಡ ಮಾಡುವಂತಹ ಒಂದು ಪೋಷಕಾಂಶಗಳ ಒಂದು ಮಿಶ್ರಣ ಇರೋದ್ರಿಂದ ಅದಕ್ಕೆ ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಇದರ ಇನ್ನೊಂದು ನ್ಯೂನತೆ ಏನು ಅಂತ ಹೇಳಿದ್ರೆ ಈ ದ್ವಿದಳ ಧಾನ್ಯಗಳದ್ದು ಹೂಗಳು ಹೆಚ್ಚು ಉದುರ್ತವೆ. 100 ಹೂವು ಬಿಟ್ರೆ ಅದರಲ್ಲಿ 10-20 ಕಾಯಿ ಬರೋದು. ಈ ಹೂವು ಬಿಡೋದನ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ಇದರಲ್ಲಿ ಸಸ್ಯ ಪ್ರಚೋದಕಗಳು ಸೇರಿರುತ್ತೆ. ಸೊ ಈ ಪಲ್ಸ್ ಮ್ಯಾಜಿಕ್ ನಲ್ಲಿ ಮುಖ್ಯ ಪೋಷಕಾಂಶಗಳಾದ NPK ಲಘು ಪೋಷಕಾಂಶಗಳು ಜೊತೆಗೆ ಈ ಸಸ್ಯ ಪ್ರಚೋದಕಗಳು ಇರೋದ್ರಿಂದ ಹೂ ಬೀಳೋದು ಕಡಿಮೆ ಮಾಡಿ ಕಾಯಿಗಳು ಹೆಚ್ಚು ದೊಡ್ಡದಾಗಿ ಬೆಳೆದು ಕಾಳುಗಳ ಗಾತ್ರ ಜಾಸ್ತಿ ಆಗೋದಕ್ಕೋಸ್ಕರ ಈ ಲಘು ಪೋಷಕಾಂಶಗಳ ಮಿಶ್ರಣ ಏನಿದೆ ಅದು ಎಲೆ ಮೇಲೆ ಹೂವು ಬಂದ ಹಂತದಲ್ಲಿ ಮತ್ತಿನ್ನೊಂದು ಸಿಂಪಡಣೆಯನ್ನು ಒಂದು 15 ದಿನದ ನಂತರ ಮೊದಲನೇ ಸಿಂಪಡಣೆಯ ನಂತರ ಮಾಡಿದ್ರೆ ಈ ಕಡಿಮೆ ಇಳುವರಿ ಕೊಡುವಂತಹ ದ್ವಿದಳ ಧಾನ್ಯಗಳಲ್ಲೂ ಸಹ ನಾವು ಹೆಚ್ಚಿನ ಇಳುವರಿ ಪಡೆಯುವ ಒಂದು ಸಾಧ್ಯತೆಯನ್ನು ನೋಡ್ಬೋದು. ಅದಾದ ನಂತರ ನಾವು ಈಗ ಕಳೆಗೆ ಬಂದ್ರೆ, ಯಾಕೆಂದ್ರೆ ನಾವು ಪೋಷಕಾಂಶಗಳನ್ನ ಕೊಟ್ಟ ಮೇಲೆ ಕಳೆಗಳು ಬಹಳ ಚೆನ್ನಾಗಿ ಬಂದ್ಬಿಡ್ತವೆ. ಹೌದು, ಈ ಕಳೆಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ? ಯಾಕೆಂದ್ರೆ ಇವು ಪ್ರಾರಂಭದ ಹಂತದಲ್ಲಿ ನಿಧಾನವಾಗಿ ಬೆಳೆಯುವಂತ ಬೆಳೆಗಳು, ಕಳೆಗಳು ಮೇಲ್ಗೈ ಸಾಧಿಸುವಂತ ಸಾಧ್ಯತೆ ಇರುತ್ತೆ. ಹೌದು, ಆ ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ? ಈ ಕಳೆಗಳು ಏನಾಗುತ್ತೆ, ಕಡಿಮೆ ಪೋಷಕಾಂಶ ಏನು ಪರಿಕರ ಸಿಕ್ಕಿದ್ರು ಬಳಸ್ಕೊಂಡು ವೇಗವಾಗಿ ಬೆಳೆಯೋದ್ರಿಂದ ಈ ಬೆಳೆಗೆ ಹಾನಿ ಉಂಟಾಗುತ್ತೆ ಮೊದಲನೇ ಹಂತದಲ್ಲಿ. ಹಂಗಾಗಿ ಆದಷ್ಟು ನಾವು ಭೂಮಿ ತಯಾರು ಮಾಡ್ಬೇಕಾದ್ರೇನೆ ಉತ್ತಮವಾದ ಒಂದು ಕೊಟ್ಟಿಗೆ ಸಿದ್ಧತೆ ಮಾಡಿದ್ರೆ ಆಗ ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಮೊದಲನೇ ಒಂದು 20-25 ದಿನದಲ್ಲಿ ಕೈಯಿಂದ ಕಳೆ ತೆಗೆಸಿ, ನಂತರ 30 ದಿನದ ನಂತರ ಎರಡು ಬಾರಿ 30 ಮತ್ತು 40-45 ದಿನಗಳ ಅಂತರದಲ್ಲಿ ಒಂದು ಕುಂಟೆ ಹಾಯಿಸೋದ್ರ ಮುಖಾಂತರ ಕಳೆಯನ್ನ ನಾವು ನಿರ್ವಹಣೆ ಮಾಡಬಹುದು. ಇದು ನಾವು ಕುಂಟೆ ಹಾಯಿಸೋದು ತುಂಬಾ ಮುಖ್ಯ ಇಲ್ಲಿ. ಯಾಕಂದ್ರೆ ಒಂದು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಕೈ ಕಳೆ ತೆಗೆಯೋದಕ್ಕೆ ಆಳುಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಬೇಸಿಗೆಯಲ್ಲಿ ಅಥವಾ ಮುಂಗಾರಿನಲ್ಲಿ ಮಳೆ ಆಧಾರಿತವಾಗಿ ಬೆಳಿಬೇಕಾದ್ರೆ ಈ ಮಣ್ಣು ಏನಾಗುತ್ತೆ, ಗಟ್ಟಿಯಾದಾಗ ನೀರು ಮಳೆ ಬಿದ್ದಿದ್ದು ಒಳಗಡೆ ಹೋಗೋದ್ರ ಬದಲು ಹರ್ಕೊಂಡು ಹೋಗುತ್ತೆ. ಹೌದು, ಇದು ಅಂತರ ಬೇಸಾಯ ಮಾಡೋದ್ರಿಂದ ಕಳೆಯನ್ನು ಬೇರು ಸಮೇತ ಕಿತ್ತು ಹಾಕೋದ್ರ ಜೊತೆಗೆ ಮಣ್ಣು ಸ್ವಲ್ಪ ಪುಡಿ ಮಾಡೋದ್ರಿಂದ ನೀರು ಇಂಗದಕ್ಕೆ ಸಹಾಯ ಮಾಡುತ್ತೆ. ಈ ಬೆಳೆಗಳಿಗೆ ಅದು ತುಂಬಾ ಮುಖ್ಯ. ಮತ್ತೆ ತೇವಾಂಶ ವಾತಾವರಣಕ್ಕೆ ಬಿಡುಗಡೆ ಆಗೋದು ಕಡಿಮೆ ಆಗುತ್ತೆ. ಸಂರಕ್ಷಣೆ, ತೇವಾಂಶ ಸಂರಕ್ಷಣೆ ಮಾಡಬಹುದು ನಾವು, ಕಳೆ ಮತ್ತು ತೇವಾಂಶ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಕೆಲಸ ಮಾಡೋದಕ್ಕೆ ಸಮಯ ಇಲ್ಲ, ಜೊತೆಗೆ ಕಳೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಈ ಕಳೆ ನಾಶಕಗಳ ಬಳಕೆ ಮಾಡಬೇಕಾಗುತ್ತೆ, ಅನಿವಾರ್ಯ ಪರಿಸ್ಥಿತಿ ಆಗಿದೆ. ಸೊ ಅದರಲ್ಲಿ ನಾವು ಈ ದ್ವಿದಳ ಧಾನ್ಯ ಬೆಳೆಗಳಿಗೆ ನೋಡಿದಾಗ ಅಲಕ್ಲೋರ್ ಅಂತ ಒಂದು ಕಳೆನಾಶಕ ಏನಿದೆ ಅದು 1 ಎಕರೆಗೆ 1 ಲೀಟರ್ ಬಳಸಬಹುದು. ಅದು ಇಲ್ಲದೆ ಇರೋ ಸಂದರ್ಭದಲ್ಲಿ ಪೆಂಡಿಮಿಥಾಲಿನ್ ಅಂತ ಇನ್ನೊಂದು ಕಳೆನಾಶಕ ಇದೆ, ಇದು 800 ಮಿಲಿ 1 ಲೀಟರ್ ಪ್ರಮಾಣದಲ್ಲಿ ಬಳಸಬೇಕು. ಇದು ಹೇಗೆ ಬಳಸೋದು ಅಂತ ಹೇಳಿದ್ರೆ, ಒಂದು 300 ಲೀಟರ್ ನೀರಿನಲ್ಲಿ ಈ ಶಿಫಾರಿತ ಪ್ರಮಾಣದ ಕಳೆನಾಶಕವನ್ನು ಚೆನ್ನಾಗಿ ಬೆರೆಸ್ಬಿಟ್ಟು ನಾವು ನೀರು ತೇವಾಂಶ ಇರೋ ಸಂದರ್ಭದಲ್ಲಿ ಅಂದ್ರೆ ಬಿತ್ತನೆ ಮಾಡಿದ ದಿನ ಅಥವಾ ಮಾರನೇ ದಿನ ಅದನ್ನ ನಾವು ಕಳೆ ಔಷಧಿ ಬಳಸಬೇಕು. ಕಳೆ ಔಷಧಿ ಬಳಸಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಹೇಳಿದ್ರೆ, ನಾವು ಅದು ಸಿಂಪಡಣೆ ಮಾಡಬೇಕಾದ್ರೆ ಸಿಂಪಡಿಸಿ ಅದ್ರ ಮೇಲೆ ತುಳ್ಕೊಂಡು ಹೋಗ್ಬಾರ್ದು. ನಾವು ಹಿಮ್ಮುಖವಾಗಿ ಚಲಿಸ್ಕೊಂಡು ಭೂಮಿಯ ಎಲ್ಲಾ ಭಾಗಕ್ಕೂ ಕಳೆನಾಶಕ ಬೀಳೋ ಹಾಗೆ ಸಿಂಪಡಣೆ ಮಾಡೋದು. ಯಾಕಂದ್ರೆ ಇದು ನಾವು ನಡ್ಕೊಂಡು ಹೋದ್ರೆ ಅದು ಔಷಧಿ ಎಲ್ಲ ನಮ್ಮ ಕಾಲಿಗೆ ತಗಲೋದ್ರಿಂದ ಅದು ಭೂಮಿಗೆ ಸೇರಲ್ಲ. ಅದ್ರ ಜೊತೆಗೆ ತೇವಾಂಶ ಕಡಿಮೆ ಇದ್ದಾಗ ಮಾಡಿದ್ರು ಈ ಔಷಧಿ ನೀರಿನ ಮುಖಾಂತರ ಕೆಳಗಿನ ಪದರಕ್ಕೆ ಹೋಗುತ್ತೆ. ಯಾವಾಗ ಮಣ್ಣಲ್ಲಿ ತೇವಾಂಶ ಇರೋದಿಲ್ಲವೋ ಅದು ಕೆಳಗಿನ ಪದರಕ್ಕೆ ಹೋಗದೆ ಇರೋದ್ರಿಂದ ಸಮರ್ಪಕವಾದ ಕಳೆ ನಿರ್ವಹಣೆ ಆಗೋದಿಲ್ಲ. ತೇವಾಂಶ ಇರೋದು, ಹಿಮ್ಮುಖವಾಗಿ ಚಲಿಸೋದು, ಆದಷ್ಟು ಹೆಂಟೆಗಳು ಇರದ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಕಳೆ ನಿರ್ವಹಣೆಯಲ್ಲಿ. ಮಣ್ಣು ಪುಡಿ ಪುಡಿ ಆಗಿರ್ಬೇಕಾಗತ್ತೆ. ಹೌದು, ಈ ಕಳೆನಾಶಕ ಸಿಂಪಡಣೆ ಮಾಡುವಾಗ ಈ ಒಂದು ಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ ಮಣ್ಣು. ನಿಜ. ಇನ್ನ ನೀರನ್ನು ಕೊಡೋದು ಕೂಡ ಬೇಸಿಗೆ ಬೆಳೆಗೆ ಬಹಳ ಮುಖ್ಯ. ಹೇಗೆ ನೀರನ್ನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ? ಈಗ ಈ ದ್ವಿದಳ ಧಾನ್ಯಗಳು ಆದಷ್ಟು ನೀರು ಕಡಿಮೆ ಬಯಸುವಂತಹ ಬೆಳೆಗಳು. ಮತ್ತೊಂದು ಇಲ್ಲಿ ವಿಶೇಷತೆ ಅಂದ್ರೆ ಹೆಚ್ಚು ನೀರು ಕೊಟ್ಟಷ್ಟು ಈ ಬೆಳೆಗಳಿಗೆ ಹಾನಿನೇ ಹೊರತು ಉಪಯೋಗ ಆಗೋದಿಲ್ಲ. ಸೊ ಇದಕ್ಕೆ ನಾವು ನೋಡಿದಾಗ ಒಂದು 30-40 ಸೆಂಟಿಮೀಟರ್ ಅಷ್ಟು ನೀರಿದ್ರೆ ಸಾಕು, ಒಂದು ಅಡಿ ಎತ್ತರ ನೀರು ಬೆಳೆಗೆ ಸಾಕಾಗುತ್ತೆ. ಅದೇ ನಾವು ಬೇರೆ ಭತ್ತ ಆತರ ನೋಡಿದ್ರೆ 5 ಅಡಿಯಷ್ಟು ನೀರು ಬೇಕಾಗುತ್ತೆ. ಅಂದ್ರೆ 1 ಎಕರೆ ಭತ್ತದಲ್ಲಿ 5 ಎಕರೆ ಅಷ್ಟು ದ್ವಿದಳ ಧಾನ್ಯ ಬೆಳಿಬಹುದು, ಅಷ್ಟು ಕಡಿಮೆ ನೀರು ಬೇಕಾಗುತ್ತೆ. ಆದ್ರೆ ಅದು ನಮಗೆ ಬೇಕಿರುವಂತಹ ಹಂತಗಳಲ್ಲಿ ಸಿಗೋ ಹಾಗೆ ಇರ್ಬೇಕು, ನೋಡ್ಬೇಕಾಗುತ್ತೆ. ಅಂದ್ರೆ ಇದಕ್ಕೆ ಸಂದಿಗ್ಧ ಹಂತ, ಈ ಸಮಯದಲ್ಲಿ ನಾವು ನೀರು ಕೊಟ್ಟಿಲ್ಲ ಅಂದ್ರೆ ಹೆಚ್ಚು ಕಡಿಮೆ 50%ರಷ್ಟು ಅದಕ್ಕಿಂತ ಹೆಚ್ಚು ಇಳುವರಿ ಕಡಿಮೆ ಆಗುವಂತಹ ಒಂದು ಸನ್ನಿವೇಶ ಬರ್ತವೆ. ಆ ಹಂತಗಳು ಯಾವ್ದು ಅಂತ ಹೇಳಿದ್ರೆ, ಮೊದಲನೇದು ಮೊಳಕೆ ಒಡೆಯೋದಕ್ಕೆ ಬಿತ್ತನೆ ಸಮಯದಲ್ಲಿ ನೀರಾವರಿ ಬೇಕಾಗುತ್ತೆ. ಇದ್ ಬಿಟ್ಟು ಉಳಿದೆರಡು ಪ್ರಮುಖ ಹಂತಗಳು ಅಂತ ಹೇಳಿದ್ರೆ, ಒಂದು ಹೂ ಬಿಡುವ ಹಂತ, ಮತ್ತೊಂದು ಕಾಳು ಕಟ್ಟುವ ಹಂತ. ಸೊ ಈ 3 ಹಂತಗಳಲ್ಲಿ ನೀರು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರಿನ ಲಭ್ಯತೆ ಇದ್ರೆ, ಅದು ಬೇಸಿಗೆನಲ್ಲಿ ನಾವು ಇದು ಬೆಳೀತಾ ಇರೋದ್ರಿಂದ ಇನ್ನ ಒಂದು 2 ನೀರಾವರಿ, ಒಟ್ಟು ಒಂದು 5 ನೀರಾವರಿ ಕೊಟ್ರೆ ಒಂದು ಉತ್ತಮ ಇಳುವರಿ ತೆಗಿಬಹುದು. ನಾವು ಹಾಗೇನೆ ನೋಡಿದಾಗ ಈ ಖುಷ್ಕಿ ಬೆಳೆಗೂ ನೀರಾವರಿ ಬೆಳೆಗೂ ಇಳುವರಿ ನೋಡಿದ್ರೆ ಹೆಚ್ಚು ಕಡಿಮೆ ಈ ನೀರಾವರಿಯಲ್ಲಿ 2 ಪಟ್ಟಷ್ಟು ಇಳುವರಿ ಇರುತ್ತೆ, ಕೇವಲ 4-5 ನೀರು ಕೊಡೋದ್ರಿಂದ. ಸೊ ಹಂಗಾಗಿ ಬೇಸಿಗೆಯಲ್ಲಿ ನಾವು ಆದಷ್ಟು ಈ ಹಂತಗಳಲ್ಲಿ ನೀರು ಕೊಟ್ಕೊಂಡು ಬೆಳಿಬೋದು. ಮುಂದೆ ಖುಷ್ಕಿಯಲ್ಲಾದ್ರೆ ಈ ಕೆಂಪು ಮಣ್ಣಿಗೆ ಸ್ವಲ್ಪ ಬೇಗ ಕೊಡಬೇಕಾಗುತ್ತೆ, ಯಾಕಂದ್ರೆ ಇದರಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ. ಅಲ್ಲಿ 6-8 ದಿನಕ್ಕೆ ಒಂದ್ಸಲ ನೀರಾವರಿ ಕೊಟ್ರೆ, ಕಪ್ಪು ಮಣ್ಣಿಗೆ 12-15 ದಿನಕ್ಕೆ ಒಂದ್ಸಲ ನೀರು ಕೊಟ್ರೆ ಸಾಕಾಗುತ್ತೆ. ಈ ತರಹ ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಷ್ಟೇ ನೀರು ಕೊಟ್ಟರು ಒಂದು ಉತ್ತಮ ಇಳುವರಿ ಈ ದ್ವಿದಳ ಧಾನ್ಯಗಳಿಂದ ಬೇಸಿಗೆಯಲ್ಲಿ ಪಡೆಯಬಹುದು. ಇನ್ನು ಮುಖ್ಯವಾಗಿ ಸಸ್ಯ ಸಂರಕ್ಷಣೆಯನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಕೆಲವು ಕೀಟ ಮತ್ತು ರೋಗಗಳು ಕೂಡ ಬರ್ತವೆ. ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಯಾವ್ಯಾವ ಕೀಟ ರೋಗಗಳು ಬರ್ತವೆ ಅಂತ? ಮುಖ್ಯವಾಗಿ ಈ ಬೆಳೆಗಳು ತುಂಬಾ ಮೃದುವಾಗಿರೋದ್ರಿಂದ ಇದಕ್ಕೆ ಕೀಟಗಳ ಹಾವಳಿನೂ ಜಾಸ್ತಿ. ಅದರ ಜೊತೆಗೆ ಇದರಲ್ಲಿರುವಂತಹ ಏನು ಒಂದು ಕಾಳಿದ್ದಾವೆ ತುಂಬಾ ರುಚಿಕರವಾಗಿರೋದ್ರಿಂದ ಅದಕ್ಕೂ ಹುಳುಗಳು ಜಾಸ್ತಿ ಬೀಳ್ತವೆ. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಎಲ್ಲಾ ದ್ವಿದಳ ಧಾನ್ಯಗಳಲ್ಲೂ ನೋಡಿದ್ರೆ ಈ ಅಗ್ರೋಮೈಸಿಡ್ ನೋಣ ಮತ್ತೆ ಕೊಂಬಿನ ಹುಳು ಅನ್ನೋದು ತುಂಬಾ ಹೆಚ್ಚಾಗಿ ಕಾಣ್ತವೆ. ಈ ಅಗ್ರೋಮೈಸಿಡ್ ನೋಣ ಏನಿರುತ್ತೆ, ಈ ಕಾಂಡವನ್ನು ಕೊರ್ಕೊಂಡು ಹೋಗೋದ್ರಿಂದ ಅದು ಹಳದಿಯಾಗುತ್ತೆ. ಆಮೇಲೆ ಅದ್ರ ಒಳಗಡೆ ಏನು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಗಾಳಿ ಬಂದ್ರೆ ಬಿದ್ದು ಹೋಗುತ್ತೆ. ಹಾಗೆ ಒಂದು ಗಿಡ ಬಿದ್ದರೆ ನಮಗೆ ಇಳುವರಿ ಅಷ್ಟೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಈ ಕೊಂಬಿನ ಹುಳುಗಳು ಏನಿದಾವೆ ಈ ಎಲೆಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತವೆ. ಸೊ ಎಲೆನೆ ನಮಗೆ ಆಹಾರ ತಯಾರು ಮಾಡುವಂತ ಕಾರ್ಖಾನೆಗಳು, ಅದು ಕಡಿಮೆ ಆದ್ರೂ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಸೊ ಇವುಗಳ ಹತೋಟಿಗೆ ನಾವು ಒಂದು ಕ್ಲೋರೋಪೈರಿಫಾಸ್ ಅಂತ ಏನು ಕೀಟನಾಶಕ ಇದೆಯಾ, ಅದು ಒಂದು ಲೀಟರ್ ನೀರಿಗೆ 2 ಮಿಲಿಯಷ್ಟು ಹಾಕೊಂಡ್ರೆ ಅದು ಸಿಂಪಡಣೆ ಮಾಡಿದಾಗ ಕಡಿಮೆ ಆಗುತ್ತೆ. ಮತ್ತಿನ್ನೊಂದು ವಿಶೇಷ ಹುಳುಗಳು ಇದರಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ, ನಾ ಹೇಳ್ದಂಗೆ ಈ ಗಿಡಗಳು ಮೃದುವಾಗಿರೋದ್ರಿಂದ ಈ ಸಸ್ಯ ಹೇನು ಮತ್ತು ಎಲೆ ಜಿಗಿ ಹುಳುಗಳು ಜಾಸ್ತಿ ಇರ್ತವೆ. ಸೊ ಇವು ಮುಖ್ಯವಾಗಿ ಎಲೆ ಚಿಗುರುಗಳು ಮತ್ತೆ ಹೂಗೊಂಚಲುಗಳು ಹೆಚ್ಚು ಮೃದುವಾಗಿರ್ತಾವಲ್ಲ ಅಲ್ಲಿ ಜಾಸ್ತಿ ಇರ್ತವೆ, ರಸ ಹೀರದಂತ ಈ ಕೀಟಗಳು. ಇವು ನೂರಾರು ಸಂಖ್ಯೆಯಲ್ಲಿ ಇದ್ಬಿಟ್ಟು ನಮಗೆ ಗಿಡ ಕಾಣದ್ರ ಬದಲು ಈ ಹುಳುಗಳೇ ಕಾಣೋದು ಜಾಸ್ತಿ ಆಗ್ತವೆ, ಕಪ್ಪಗೆ ಇರ್ತವೆ. ಅದ್ರ ಜೊತೆಗೆ ಇವು ಇನ್ನೊಂದು ಏನ್ ಮಾಡ್ತವೆ ಅಂದ್ರೆ, ಇದು ಒಂದು ಸಕ್ಕರೆಯುಕ್ತ ಸಿಹಿ ದ್ರಾವಣ ಕೊಡೋದ್ರಿಂದ ಅದಕ್ಕೆ ಈ ನೊಣಗಳು ಕಡಜಿಗಳು ಎಲ್ಲ ಬರುತ್ತೆ, ಕಪ್ಪು ಬೂಸ್ಟ್ ಆದಂಗೆ. ಅದ್ರ ಮುಂದಿನ ಹಂತದಲ್ಲಿ ಬೂಸ್ಟ್ ಬಂದ್ಬಿಡುತ್ತೆ. ಯಾವಾಗ ಈ ಬೂಸ್ಟ್ ಕಪ್ಪು ಪುಡಿ ಬಂದು ಸೇರ್ಕೊಳುತ್ತೋ ಈ ಸೂರ್ಯರಶ್ಮಿ ಬಂದು ಗಿಡದ ಮೇಲೆ ಬೀಳೋದಿಲ್ಲ, ನಮಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗಿ ಗಿಡ ಸ್ವರ್ಗುತ್ತೆ, ಆಮೇಲೆ ಇಳುವರಿ ಕಡಿಮೆ ಆಗುತ್ತೆ. ಇದನ್ನು ಸಹ ನಾವು ಈ ಕ್ಲೋರೋಪೈರಿಫಾಸ್ ಸಿಂಪಡಣೆಯಿಂದ ಹತೋಟಿ ಮಾಡಬಹುದು. 1 ಲೀಟರ್ ನೀರಿಗೆ 2 ml. ಅದ್ರ ಜೊತೆಗೆ ಡೈಮಿಥೈಟ್ ಅಂತ ಮತ್ತೊಂದು ಕೀಟನಾಶಕ ಬಳಸಬಹುದು. ಇದು 1 ಲೀಟರ್ ನೀರಿಗೆ 1.7 ml ಬಳಸಬೇಕಾಗುತ್ತೆ. ಅದ್ರ ಜೊತೆಗೆ ಮುಖ್ಯವಾದ ಕೀಟ ಅಂತ ಹೇಳಿದ್ರೆ ಕಾಯಿ ಕೊರಕಗಳು, ಯಾಕಂದ್ರೆ ಈ ಕಾಳು ತಿನ್ನೋದಕ್ಕೆ ಇವು ಎಲ್ಲಿ ಬಂದ್ಬಿಡ್ತವೆ, ಮೊಗ್ಗಿನ ಹಂತದಲ್ಲೇ ಬರ್ತವೆ. ಮೊಗ್ಗಿನ ಹಂತದಲ್ಲೇ ಬಂದು ಅವು ಮೊಟ್ಟೆ ಇಟ್ಟು ಆ ಕಾಯಿ ಬರೋ ಹಂತಕ್ಕೆ ಇವನು ಪ್ರೌಢಾವಸ್ಥೆಗೆ ಬಂದ್ಬಿಡ್ತವೆ ಕಾಯಿ ತಿನ್ನಕ್ಕೆ, ಕಾಳು ತಿನ್ನೋದಕ್ಕೆ. ಸೊ ಇದನ್ನ ನಾವು ಸುಲಭವಾಗಿ ಹತೋಟಿ ಮಾಡೋದ ಅಂತ ಹೇಳಿದ್ರೆ, ಮೊಗ್ಗಿನ ಹಂತದಲ್ಲೇನೆ ಮೊಟ್ಟೆಗಳನ್ನ ಹತೋಟಿ ಮಾಡುವಂತಹ ಒಂದು ಕೀಟನಾಶಕವನ್ನ ಒಂದು ಬಳಸಬಹುದು. ಇದು ಪ್ರೊಫೆನ್ಫಾಸ್ ಅಂತ, ಅದನ್ನ ಬಳಸಬಹುದು. ಅದು ಇಲ್ಲದೆ ಹೋದ್ರೆ ಕ್ಲೋರೋಪೈರಿಫಾಸ್ ಅನ್ನು ಬಳಸಬಹುದು. ಆದ್ರೆ ಹೆಚ್ಚಿನ ಒಂದು ಹತೋಟಿ ಮಾಡೋದಕ್ಕೋಸ್ಕರ ಈ ಫ್ಲೂ ಬೆಂಡಿಯಾಮೈಡ್ ಅಂತ ಒಂದು ಕೀಟನಾಶಕ ಇದೆ. ಅದು 1 ಲೀಟರ್ಗೆ 0.2 ಮಿಲಿ, ಅಂದ್ರೆ 10 ಲೀಟರ್ಗೆ 2 ಮಿಲಿ. ಯಾಕಂದ್ರೆ ಇದು ತುಂಬಾ ಪ್ರಯೋಜನಕಾರಿ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲೇ ಒಳ್ಳೆ ಹತೋಟಿ ಕೊಡುತ್ತೆ. ಫ್ಲೂ ಬೆಂಡಿಯಾಮೈಡ್, ಫ್ಲೂ ಬೆಂಡಿಯಾಮೈಡ್ 0.2 ಮಿಲಿ 1 ಲೀಟರ್ ನೀರಿಗೆ, ಅಥವಾ 2 ಮಿಲಿ 10 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಇವು ಕೆಲವು ಈ ಮುಖ್ಯವಾಗಿ ಈ ಸಸ್ಯ ಹೇನು ಮತ್ತೆ ಎಲೆ ಜಿಗಿ ಹುಳು ಇದಾವಲ್ಲ, ಇವು ಗಿಡಗಳನ್ನ ಹಾಗೆ ಬೆಳವಣಿಗೆ ಕಡಿಮೆ ಮಾಡೋದ್ರ ಜೊತೆಗೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾರದಾಗ ಇದು ರೋಗಗಳನ್ನ ಪ್ರಸರಣ ಮಾಡ್ತವೆ. ಹಾಗಾಗಿ ಇದರ ಒಂದು ಹತೋಟಿ ತುಂಬಾ ಮುಖ್ಯ. ಈಗ ರೋಗಗಳಿಗೆ ಬಂದ್ರೆ ಮುಖ್ಯವಾಗಿ ಈ ದ್ವಿದಳ ಧಾನ್ಯಗಳಿಗೆ ನಂಜು ರೋಗ ಹೆಚ್ಚು, ಇದಕ್ಕಿದಂಗೆ ಗಿಡ ಎಲ್ಲ ಹಳದಿ ಆಗ್ಬಿಡುತ್ತೆ, ಆಮೇಲೆ ಸತ್ತೋಗ್ಬಿಡ್ತವೆ. ಸೊ ಇದಕ್ಕೆ ಎಲ್ಲೋ ಮೊಸಾಯಿಕ್ ವೈರಸ್ ಅಂತಾನು ಹೇಳ್ತೀವಿ. ಯಾಕಂದ್ರೆ ಇದು ಹಳದಿ ಎಲೆ ಆಗೋದ್ರಿಂದ ಎಲ್ಲೋ ಮೊಸಾಯಿಕ್ ಅಂತ ಹೇಳಿದ್ರೆ ಮಚ್ಚೆತ್ತರ, ಅದು ಒಂದು ಸಾರಾಸೆಕ್ಟ್ ಆಗಿ ಎಲ್ಲಾ ಎಲೆನೂ ಹಳದಿ ಆಗಲ್ಲ, ಸ್ವಲ್ಪ ಹಳದಿ ಇರುತ್ತೆ ಸ್ವಲ್ಪ ಹಸಿರಿರುತ್ತೆ. ಹಂಗಾಗಿ ಇದು ಎಲ್ಲೋ ಮೊಸಾಯಿಕ್ ವೈರಸ್. ಇದು ಈ ಎಲೆ ಎಲ್ಲ ಸುಕ್ಕಾಗಿ ಗಟ್ಟಿ ಆಗ್ಬಿಟ್ಟು ಅದ್ರ ಕ್ರಿಯೆ ಕಡಿಮೆ ಆಗಿ ಇಳುವರಿ ಬರೋದಿಲ್ಲ, ಆಮೇಲೆ ಹೂ ಕಾಯಿ ಬರೋದನ್ನು ನಿಂತು ಹೋಗುತ್ತೆ. ಇದನ್ನ ನಾವು ಹತೋಟಿ ಮಾಡೋದಕ್ಕೆ ಈ ಡೈಮಿಥೋಯಿಟ್ ಅಂತ ಏನು ಕೀಟನಾಶಕ ಇದೆ, ಇದು ಹರಡುತ್ತೆ ಅಂತ ಹೇಳಿದ್ನಲ್ಲ ಕೀಟಗಳಿಂದ, ಇದನ್ನ ನಾವು ನಿಯಂತ್ರಣ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಇದನ್ನ ಹತೋಟಿ ಮಾಡಬಹುದು. ಜೊತೆಗೆ ಈ ರೋಗ ಬಂದಿರುವಂತಹ ಗಿಡಗಳನ್ನ ಕಿತ್ತು ನಾಶ ಮಾಡಬೇಕು, ಮತ್ತೆ ಹರಡದ ಹಾಗೆ, ಬೇರೆ ಗಿಡಗಳ ಸಂಪರ್ಕಕ್ಕೆ ಬರದ ಹಾಗೆ ನಾವು ಅದನ್ನ ದೂರಕ್ಕೆ ನಾಶ ಮಾಡಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಬೇಸಿಗೆನಲ್ಲಿ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಸಮಗ್ರ ಬೆಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಅತೀಕುರ್ ರೆಹಮಾನ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9739315550. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9739315550. ತುಂಬ ಸಂತೋಷ ಡಾಕ್ಟರ್ ಅತೀಕುರ್ ರೆಹಮಾನ್ ಅವರೇ, ತಾವು ನಮ್ಮ ಆಕಾಶವಾಣಿಯ ಸ್ಟುಡಿಯೋಗೆ ಆಗಮಿಸಿ ನಮ್ಮ ರೈತ ಬಾಂಧವರಿಗೆ ಈ ಬೇಸಿಗೆಯ ಒಂದು ಹಂಗಾಮಿನಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಹೇಗೆ ಬೆಳಕಬಹುದು, ಸಮಗ್ರ ಬೆಳೆ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿಶಿರವಾಗಿ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಕೇಳುವರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ದ್ವಿದಳ ಧಾನ್ಯ ಬೆಳೆಗಳ ಸಮಗ್ರ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅತೀಕ್ ಉರ್ ರೆಹಮಾನ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲ್ಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರ್ ಕೊಟ್ರೆ ನೀವ್ ಕೆಲ್ಸ ಕಳ್ಕತ್ತೀರಾ? ಜಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್. 7:45 ಕನ್ನಡ ನಾಡು ನುಡಿ ಹಾಗೂ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆ